ಪ್ರಸಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ. ಆಕಾಶವಾಣಿ ಹಾಸನ ಎಫ್ಎಂ. ಕೃಷಿರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿಯ ಸಾಮಾನ್ಯ ಸಮಸ್ಯೆಗಳು ಮತ್ತು ಅದ್ಭುತ ಪರಿಹಾರಗಳು ಈ ಕುರಿತು ಬೆಂಗಳೂರಿನ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಪ್ರಧಾನ ವಿಜ್ಞಾನಿ ಎಂಜಿ ಚಂದ್ರೇಗೌಡ ಅವರೊಂದಿಗಿನ ಮಾತುಕತೆಯ ಅಂತಿಮ ಭಾಗ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಿನ್ನೆಯ ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಕೃಷಿಯ ಸಾಮಾನ್ಯ ಸಮಸ್ಯೆಗಳು ಮತ್ತು ಅದ್ಭುತ ಪರಿಹಾರಗಳು ಈ ವಿಚಾರವಾಗಿ ಬೆಂಗಳೂರಿನ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಪ್ರಧಾನ ವಿಜ್ಞಾನಿಗಳಾದ ಡಾ ಎಂಜೆ ಚಂದ್ರೇಗೌಡ ಅವರೊಂದಿಗಿನ ಮಾತುಕತೆಯ ಮೊದಲನೇ ಭಾಗವನ್ನ ಕೇಳ್ತಾ ಇದ್ರಿ. ಬನ್ನಿ, ಈ ವಿಚಾರಕ್ಕೆ ಪೂರಕವಾದ ಮತ್ತಷ್ಟು ವಿಚಾರಗಳನ್ನು ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ. ಗಮನಿಸಿ, ಕೃಷಿಯ ಸಾಮಾನ್ಯ ಸಮಸ್ಯೆಗಳು ಮತ್ತು ಅದ್ಭುತ ಪರಿಹಾರಗಳು ಈ ಕುರಿತಂತೆ ಬೆಂಗಳೂರಿನ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಪ್ರಧಾನ ವಿಜ್ಞಾನಿಗಳಾದ ಡಾ ಎಂಜೆ ಚಂದ್ರೇಗೌಡ ಅವರೊಂದಿಗಿನ ಮಾತುಕತೆಯ ಅಂತಿಮ ಭಾಗವನ್ನ ಕೇಳೋಣ. ಸಾವಯವ ಕೃಷಿ ಮಾಡಬೇಕು ಅಂತ ಅಂದ್ರೆ ಉತ್ತಮವಾದಂತಹ ಜ್ಞಾನ ಇರಬೇಕು ಅಂತ ಹೇಳಿ. ಈ ಜ್ಞಾನ ಅಂತ ಅಂದ್ರೆ ಎಂತಹ ಜ್ಞಾನ, ಅದನ್ನ ಹೇಗೆ ಪಡೆದುಕೊಳ್ಬಹುದು? ಎಲ್ರಿಗೂ ಕೂಡ ಸಾಧ್ಯ ಆಗದೆ ಇರಬಹುದು, ಆದರೂ ಅದರ ಸಾಧ್ಯತೆಗಳು ಎಲ್ಲಿ ಪಡೆದುಕೊಳ್ಬೇಕು, ಹೇಗೆ ಪಡೆದುಕೊಳ್ಬೇಕು, ಎಷ್ಟರ ಮಟ್ಟಿಗೆ ಇರಬೇಕು ಅಂತ. ಒಂದು, ಈ ಸಾವಯವ ಮಾಡ್ತಾ ಇರತಕ್ಕಂತ ರೈತರ ಸಂಪರ್ಕದಲ್ಲಿ ಇರಬೇಕು. ಅಂದ್ರೆ ತುಂಬಾ ಜನ ರೈತರು ನಾನು ಸಾವಯವ ಮಾಡ್ತೀನಿ ಅಂತ ಹೇಳ್ಕೊತಾರೆ, ಅವರು ಪರಿಪೂರ್ಣ ಸಾವಯವ ಮಾಡ್ತಾ ಇರಲ್ಲ. ಅಂತ ರೈತರಲ್ಲ ನಾನು ಹೇಳ್ತಾ ಇರೋದು. ಈಗ ಶ್ರೀಕಾಂತ್ ಅಂತ ರೈತರು, ಅವರು ಅದರಲ್ಲಿ ಏನು ತೊಂದರೆ ಇದೆ, ಏನು ಸಾಧಕಗಳಿದೆ, ಏನು ಬಾಧಕಗಳಿದೆ ಅನ್ನೋದು ಅವ್ರಿಗೆ ಗೊತ್ತು. ಅವ್ರಿಗೆ ಅಂಥವ್ರ ಸಂಪರ್ಕದಲ್ಲಿ ಇರಬೇಕು, ಅಂಥವ್ರನ್ನ ಹೋಗಿ ನೋಡಬೇಕು, ಕಲಿಯಬೇಕಾಗತ್ತೆ. ಎರಡನೇದು, ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಈಗ ಸಾವಯವ ಸಂಶೋಧನಾ ಸಂಸ್ಥೆಗಳೇ ವಿಭಾಗಗಳೇ ಇದ್ದಾವೆ, ಅಲ್ಲಿಗೆ ಹೋಗ್ಬೇಕು ಅವರು. ಅದ್ರ ಸಾವಯವ ಪರಿಕರಗಳು ಯಾವ್ಯಾವು, ನಾವೇ ಸ್ವಂತ ಏನೇನು ನಾವು ಉತ್ಪಾದನೆ ಮಾಡ್ಕೋಬಹುದು, ಬೇರೆ ಕಡೆಯಿಂದ ಏನು ತಂದ್ಕೋಬೇಕಾಗತ್ತೆ, ಎಲ್ಲಿ ಸಿಗುತ್ತೆ, ಅವೆಲ್ಲ ಕೂಡ ಜ್ಞಾನ ನಮ್ಮ ಸಂಸ್ಥೆಗಳಲ್ಲಿ ಸಿಗುತ್ತೆ. ಹೀಗೆ ಜ್ಞಾನವನ್ನ ವೃದ್ಧಿ ಮಾಡ್ಕೊಂಡು ನಾವು ಆನಂತರ ಸಾವಯವಕ್ಕೆ ಇಳಿಬೇಕು, ಅವಾಗ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಸಾವಯವದಲ್ಲಿ ಮತ್ತೊಂದು ಸಮಸ್ಯೆ ಅಂತ ಅಂದ್ರೆ ಈ ಮಾರುಕಟ್ಟೆ ಸಮಸ್ಯೆ. ಎಲ್ಲಿ ಮಾರಾಟ ಮಾಡಬೇಕು, ಹೇಗೆ ಮಾರಾಟ ಮಾಡಬೇಕು ಅನ್ನುವಂಥದ್ದು ಅನೇಕರಿಗೆ ಗೊತ್ತಿರೋದಿಲ್ಲ. ಅವ್ರಿಗೆ ಅವರದ್ದೇ ಆದಂತಹ ಕೆಲವು ವೇದಿಕೆಗಳು ಕೂಡ ಇರೋದಿಲ್ಲ. ಹೇಗೆ ಅದನ್ನು ಸೃಷ್ಟಿ ಮಾಡಿಕೊಳ್ಬಹುದು? ತಾವು ಬೆಳೆದಂತಹ ಉತ್ಪನ್ನಗಳೇನಿರುತ್ತೋ ಅದಕ್ಕೆ ತಾವೇ ಒಂದು ಮಾರುಕಟ್ಟೆಯನ್ನು ಸೃಷ್ಟಿ ಮಾಡಿಕೊಳ್ಳುವ ಕಲೆ ಹೇಗೆ? ಈಗ ನೀವು ಬೆಂಗಳೂರು ನಗರಕ್ಕೆ ಬಂದರೆ ಸಾವಯವ ಅಂತ ಅಂದ್ರೆ ಹಾಕಿದರೆ ಅದಕ್ಕೆ ಮುಗಿ ಬೀಳ್ತಾರೆ ಜನ. ಆದರೆ ಸಾವಯವ ಪದಾರ್ಥ ಬೆಳೆದು ನಾನು ಹಳ್ಳಿನಲ್ಲಿ ಮಾರಿ ಜಾಸ್ತಿ ದುಡ್ಡು ತಗೋತೀನಿ ಅಂದರೆ ಆಗೋದಿಲ್ಲ. ಪಟ್ಟಣಗಳಲ್ಲಿ ಮಾಡಿ ಜಾಸ್ತಿ ದುಡ್ಡು ತಗೋತೀನಿ ಆಗೋದಿಲ್ಲ. ಸೊ ಸಾವಯವ ಬೆಳೆದು ಅದನ್ನು ವಿಶೇಷವಾದ ಗ್ರಾಹಕರಿಗೆ ತಲುಪಿಸ್ಬೇಕಾಗುತ್ತೆ. ಅದನ್ನು ಬಯಸುವಂಥ ಗ್ರಾಹಕರೇ ಬೇರೆ ಇದ್ದಾರೆ. ಅವರು ನೀವು ಪಟ್ಟ ಶ್ರಮಕ್ಕೆ ತಕ್ಕ ಪ್ರತಿಫಲ ಕೊಡೋ ಅಂತ ಬೆಲೆ ಕೊಡೋದಕ್ಕೂ ತಯಾರಿದ್ದಾರೆ. ಅಂತಹ ಒಂದು ವ್ಯವಸ್ಥೆಯನ್ನು ನೀವು ಕಂಡಿಟ್ಕೋಬೇಕಾಗುತ್ತೆ. ಈಗ ಆನ್ಲೈನ್ ಮಾರ್ಕೆಟಿಂಗ್ ಸಿಸ್ಟಮ್ಸ್ ಇದೆ. ನೀವು ಏನು ಬೆಳೆ ಬೆಳಿತೀರಿ, ನೀವು ಯಾವ ಪದ್ಧತಿ ಮೇಲೆ ನೀವು ಬೆಳೆ ಬೆಳೆದಿದ್ದೀರಿ ಅನ್ನೋದ್ರ ರೆಕಾರ್ಡ್ ಇಟ್ಕೊಂಡು ನೀವು ಅದನ್ನು ಆನ್ಲೈನಲ್ಲಿ ಪೋಸ್ಟಿಂಗ್ ಮಾಡಿಕೊಂಡ್ರೆ ಇದಕ್ಕೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು ಸಹಾಯ ಮಾಡ್ತವೆ. ನೀವು ಇದನ್ನು ಹೇಗೆ ನೀವು ಆನ್ಲೈನ್ನಲ್ಲಿ ನಿಮ್ಮದೇ ಆದ ಒಂದು ಚಾನಲ್ ಅಥವಾ ಯೂಟ್ಯೂಬ್ನಲ್ಲಿ ಅಥವಾ ಮೀಡಿಯಾದಲ್ಲಿ ನೀವು ಹೇಗೆ ಅದನ್ನು ತೋರಿಸ್ಕೋಬೇಕು, ನೀವು ಅದರ ಲಾಭ ಹೇಗೆ ಪಡ್ಕೋಬೇಕು ಅಂತ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು ಹೇಳ್ಕೊಡ್ತವೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಕೃಷಿ ವಿಜ್ಞಾನ ಕೇಂದ್ರಗಳಿದೆ, ಅವುಗಳ ಸಂಪರ್ಕದಲ್ಲಿ ನೀವು ಇರಬಹುದು. ಆದರೆ ಸಾವಯವದಲ್ಲಿ ಲಾಭ ಬೇಕು ಅಂತಂದ್ರೆ ಹೆಚ್ಚಿನ ಮಾರುಕಟ್ಟೆ ಬೆಲೆನಲ್ಲೇ ಮಾರಬೇಕು ನೀವು, ಇಲ್ಲ ಅಂದ್ರೆ ಅದಕ್ಕೆ ತಕ್ಕ ಲಾಭ ಸಿಗೋದಿಲ್ಲ. ಹಾಗಾಗಿ ನೀವು ಒಂದು ವಿಶೇಷವಾದ ಮಾರುಕಟ್ಟೆಯನ್ನ ನೀವು ಸೃಷ್ಟಿ ಮಾಡ್ಕೋಬೇಕಾಗುತ್ತೆ. ಈ ಮಾರುಕಟ್ಟೆ ಅನ್ನುವಂಥದ್ದು ಬಹಳ ಮುಖ್ಯ ಸರ್ ರೈತರಿಗೆ.

ಆ ಥರದ್ ಮಾಡ್ಕೊಂಡು ತಿಂದ ಅಭ್ಯಾಸ. ಆದರೆ ಉಲ್ಲಾಸ್ ದೇಶಪಾಂಡೆ ಅವರು ಒಂದು ವಿಭಿನ್ನವಾದ ಜೋಳ ತಳಿನ ಬೆಳೀತಾ ಇದ್ದಾರೆ ಅವರು, ಅದನ್ನ ಶೀತಿನಿ ಅಂತ ಮಾಡ್ತಾರ ಅವರು. ಶೀತಿನಿ ಅಂತ ಅಂದ್ರೆ ಏನು, ಆ ಜೋಳವನ್ನ ಹಸಿ ಇದ್ದಾಗಲೇ ಬಿಡಿಸ್ಕೋತಾರ ಅವರು, ಅದಕ್ಕೊಂದು ವಿಶೇಷವಾದ ತಳಿ ಇದೆ, ಅದು ಸುಲಭವಾಗಿ ಬಿಟ್ಕೊಳತ್ತೆ. ಅದು ಅದು ತೆನೆ ಉಜ್ಜಿದ್ರೆ ಕಾಳು ಬೇರೆ ಆಗುತ್ತೆ, ಆಯ್ತಾ. ಆ ಕಾಳನ್ನ ಅವರು ಪ್ಯಾಕ್ ಮಾಡಿ ಮಾರ್ತಾರ ಅದನ್ನ, ಅಷ್ಟೇ, ಇನ್ನೇನಿಲ್ಲ. ಅದು ಅದು ಒಣಗಿಸೋದಿಲ್ಲ, ಬಡಿಯೋದಿಲ್ಲ, ಬ್ಯಾಗ್ ಮಾಡೋದಿಲ್ಲ, ಏನಿಲ್ಲ. ಅದು ಹಸಿ ಇದ್ದಾಗಲೇ, ಹಸಿ ಅಂತ ಅಂದ್ರೆ ಅದು ಒಂದು ಸ್ವಲ್ಪ ಬಲ್ತಿರೋ ಟೈಮಲ್ಲಿ ನೋಡಿ ಅದನ್ನ ಹಾಗೆ ಕಾಳು ಸೆಪರೇಟ್ ಮಾಡಿ ಶೀತಿನಿ ಅಂತ ಮಾಡ್ತಾರೆ ಅವರು. ನಿಮ್ಗೆ ನಂಬೋದಿಲ್ಲ, ಅವರು ಒಂದ್ ಎಕರೆನಲ್ಲಿ 2-3 ಲಕ್ಷ ರೂಪಾಯಿ ಮಾಡ್ತಾರೆ ಬರೀ ಶೀತಿನಿ ಮಾಡಿ. ಶೀತಿನಿ ಮಾಡಿ ಉಲ್ಲಾಸ್ ದೇಶಪಾಂಡೆ ಶೀತಿನಿಗೋಸ್ಕರನೇ ಅವರು ಪಾಪ್ಯುಲರ್ ಅವರು. ಹ್ಮ್, ನಾನು ಅವ್ರ ತೋಟಕ್ಕೆ ಹೋಗಿದ್ದೆ, ಅದನ್ನ ಸುಟ್ಟುಕೊಂಡು, ನಾವು ಈಗ ರಾಗಿ ಮಾಡಿಕೊಂಡು ಸುಟ್ಕೊಂಡು ತಿಂತಾ ಇದ್ವಲ್ಲ, ಅದೇ ರೀತಿನೇ ಅದು. ಆದ್ರೆ ಅದಕ್ಕೊಂದು ವಿಶೇಷವಾದ ಏನು ಒಂದು ಶಕ್ತಿ ಇದೆ, ಅದು ಯಾರಿಗೆ ಮಲಬಾಧೆ ಇರುತ್ತೋ ಅವ್ರಿಗೆ ಬಹಳ ಉತ್ಕೃಷ್ಟವಾದ ಪರಿಹಾರವಂತೆ ಅವರು ಉಲ್ಲಾಸ್ ದೇಶಪಾಂಡೆ ಅವ್ರು ಹೇಳೋದು. ಹ್ಮ್, ಹಾಗಾಗಿ ಗುಲ್ಬರ್ಗ ಟೌನ್ ನಲ್ಲಿ ಅವರು ತರೋದನ್ನೇ ಕಾಯ್ತಾ ಇರ್ತಾರಂತೆ. ಬೆಳಿಗ್ಗೆ ಅವರ ಏನು ಉತ್ಪನ್ನಕ್ಕೆ ಕ್ಯೂ ಸಾಲು ಸಾಲಾಗಿ ಜನ ನಿಂತಿರ್ತಾರಂತೆ ಅವ್ರ ಮನೆ ಮುಂದೆ. ಹಾಗೆ ನಾವು ಸಂಸ್ಕರಣೆ ಅನ್ನೋದನ್ನ ಏನು ದೊಡ್ಡ ಇಂಡಸ್ಟ್ರಿ ಆಗಿ ಮಾಡಬೇಕು ಅಂತ ಏನಿಲ್ಲ. ಈಗ ಪ್ರೈಮರಿ ಪ್ರೊಸೆಸಿಂಗ್ ಅಂತ ಹೇಳ್ತೀವಿ, ಈಗ ಇವ್ರೇನ್ ಮಾಡ್ತಾ ಇದಾರಲ್ಲ, ಇಟ್ ಜಸ್ಟ್ ಪ್ರೈಮರಿ ಪ್ರೊಸೆಸಿಂಗ್ ಅಷ್ಟೇ. ಅದು ಅದನ್ನ ಒಂದು ಸರಿಯಾದ ಹಂತದಲ್ಲಿ ಒಂದು ಮಾರ್ಕೆಟ್ಗೆ ತಲುಪಿಸೋ ವ್ಯವಸ್ಥೆ ಇದೆ. ಕೆನೊಟ್ ಅವ್ರು ಏನು ಗೋಡಂಬಿ ಆಪಲ್ ಜ್ಯೂಸ್ ಮಾಡ್ತಾ ಇದಾರೆ, ಅದು ಸಂಸ್ಕರಣೆ. ಹಾಗೆ ನಾವು ನಮ್ಮ ಸುತ್ತಮುತ್ತ ಇರತಕ್ಕಂತ ವಿಪುಲವಾದ ಅವಕಾಶಗಳನ್ನ ನೋಡ್ಕೋಬೇಕಾಗತ್ತೆ. ಈಗ ಶ್ರೀಕಾಂತ್ ಅವರು ಆರ್ಗ್ಯಾನಿಕ್ ಬೆಲ್ಲ ಮಾಡ್ತಾ ಇದಾರೆ, ಆ ಬೆಲ್ಲದಲ್ಲೇ ಸುಮಾರು ಪದಾರ್ಥಗಳನ್ನ ಮಾಡ್ತಾ ಇದಾರೆ ಅವ್ರು. ಒಂದೇ ತರದ ಬೆಲ್ಲ ಅಲ್ಲ, ಅದಕ್ಕೆ ಮತ್ತೆ ವಿಪರೀತವಾದ ಏನು ಹಲವಾರು ಬಗೆ ಬಗೆಯಾದ ಬೆಲ್ಲಗಳನ್ನ ಮಾಡ್ತಾ ಇದಾರೆ. ಬೆಲ್ಲದ ಪುಡಿ ಮಾಡ್ತಾ ಇದಾರೆ, ಮತ್ತೆ ಲಿಕ್ವಿಡ್ ಬೆಲ್ಲ ಮಾಡ್ತಾ ಇದಾರೆ, ಆಮೇಲೆ ಶುಂಠಿ ಜೊತೆ ಮಿಕ್ಸ್ ಮಾಡಿರೋ ಬೆಲ್ಲ ಮಾಡ್ತಾ ಇದಾರೆ, ಪೆಪ್ಪರ್ಮೆಂಟ್ ಟೈಪ್ ಬೆಲ್ಲ ಮಾಡ್ತಾ ಇದಾರೆ, ಆಮೇಲೆ ಕ್ಯೂಬ್ಸ್ ಯಾವುದು ನೇರವಾಗಿ ನೀವು ಚಹಾ ಅಥವಾ ಕಾಫಿ ಮಾಡಿದ್ರೆ ಅದಕ್ಕೆ ಡೈರೆಕ್ಟ್ ಆಗಿ ಹಾಕೊಂಡು ಕರಗಿಸ್ಕೊಂಡು ಕುಡಿಯೋಂತ ಬೆಲ್ಲ ಮಾಡ್ತಾ ಇದಾರೆ. ಹಾಗೆ ಆಹಾರ ಸಂಸ್ಕರಣೆ ಮತ್ತೆ ಮೌಲ್ಯವರ್ಧನೆ ಇವಕ್ಕೆ ಕೊನೆನೆ ಇಲ್ಲ. ನಾವು ಇದುವರೆಗೂ ನನಗನ್ಸದ ಮಟ್ಟಿಗೆ 1% ಕೂಡ ನಾವು ಸಂಸ್ಕರಣೆಯ ಒಂದು ಕ್ಷೇತ್ರ ಇದೆಯಲ್ಲ, ಅದರದ ಲಾಭ ನಾವಿನ್ನೂ ಪಡ್ಕೊಂಡಿಲ್ಲ, ಪಡ್ಕೊಳ್ತಾ ಇಲ್ಲ. ಅದ್ರ ಬಗ್ಗೆ ಹೆಚ್ಚು ಮನಸ್ಸು ಮಾಡಬೇಕು, ಬಹಳಷ್ಟು ಅವಕಾಶಗಳಿದೆ. ನಾವು ಎಷ್ಟು ಮಾಡಿದ್ರು ತೀರದ ಅಂತ ಒಂದು ಅವಕಾಶಗಳು ನಮ್ಮ ಕೃಷಿನಲ್ಲಿ ಇದೆ. ನಮ್ದೆಲ್ಲ ಒಂಥರ ಹಿತ್ತಲ ಸಂಸ್ಕೃತಿ, ಮೊದಲೆಲ್ಲ ಮನೆ ಮುಂದೆ ಅಥವಾ ಹಿಂದ್ಗಡೆ ಹಿತ್ತಲಿರ್ತಾ ಇತ್ತು, ಈಗ ಹಿತ್ತಲುಗಳು ಮಾಯ ಆಗಿದ್ದಾವೆ. ಆ ಒಂದು ಸ್ಥಾನವನ್ನ ಈ ತಾರಸಿ ತೋಟ ಅನ್ನುವಂಥದ್ದು ಇವತ್ತು ತುಂಬ್ತಾ ಇದೆ. ಆದರೂ ಕೂಡ ಹಿತ್ತಲುಗಳಿದ್ದಾವೆ. ಹಿತ್ತಲಲ್ಲಿರ್ತಕ್ಕಂಥ 1 ಅಥವಾ 2 ಗಿಡಗಳೇನಿರುತ್ತೋ ಅದನ್ನ ನಮ್ಮ ಹಿರಿಯರು ವಾಣಿಜ್ಯಿಕ ದೃಷ್ಟಿಯಿಂದ ನೋಡೋದಿಲ್ಲ. ವಾಣಿಜ್ಯಿಕ ದೃಷ್ಟಿಯಿಂದ ನೋಡಿದ್ರೆ ಅದರಿಂದಲೂ ಕೂಡ ಗಳಿಕೆಯನ್ನ ಮಾಡಬಹುದು ಅನ್ನುವಂಥದ್ದು. 2 ಕಾಕಡ ಗಿಡವನ್ನ ಇಟ್ಕೊಂಡು 10,000 ರೂಪಾಯಿ ಸಂಪಾದನೆ ಮಾಡ್ತಕ್ಕಂತಹ ಅವರನ್ನ ನಾನು ಗಮನಿಸಿದ್ದೀನಿ. ಈ ನಿಟ್ಟಿನಲ್ಲಿ ನಮ್ಮ ಹಿತ್ತಲುಗಳನ್ನ ಅಥವಾ ನಮ್ಮ ಮನೆ ಮುಂದಿನ ಮತ್ತೆ ಹಿಂದಿನ ಜಾಗವನ್ನ ಹೇಗೆ ಸದ್ಬಳಕೆ ಮಾಡ್ಕೋಬಹುದು ಅಂತೀರಿ? ಅದನ್ನ ಹೇಗೆ ಒಂದು ಗಳಿಕೆಯ ಭಾಗವಾಗಿ ಮಾಡಿಕೊಳ್ಬಹುದು? ನನಗೆ ಆಶ್ಚರ್ಯ ಆಗಿದ್ದು, ಇತ್ತೀಚೆಗೆ ನಾನು ಕರ್ನಾಟಕ ಕಾಸರಗೋಡು ಕೇರಳ ಬಾರ್ಡರ್ ಆ ಒಂದು ಹಳ್ಳಿಗೆ ಹೋಗಿದ್ದೆ. ಅಲ್ಲಿ ನಮ್ಮ ಉಡುಪಿ ಮಲ್ಲಿಗೆ ಬೆಳೀತಾರೆ, ಅಲ್ಲಿ ಬಹಳ ಅತ್ಯಂತ ಉತ್ಕೃಷ್ಟ ಗುಣಮಟ್ಟದ ಮಲ್ಲಿಗೆ. ಅಲ್ಲಿ ಮಳೆ ಜಾಸ್ತಿ ಬೀಳುತ್ತಲ್ಲ, ನೀವು ಮಣ್ಣಿನಲ್ಲಿ ಬೆಳೆದ್ರೆ ಅದರದೇ ಆದ ಸಮಸ್ಯೆಗಳಿರುತ್ತೆ, ಹಾಳಾಗುತ್ತೆ, ಕಂಟ್ರೋಲ್ ಮಾಡೋಕ್ಕಾಗಲ್ಲ, ನಿಮಗೆ ಎಷ್ಟು ಗೊಬ್ಬರ ಹಾಕಬೇಕು ಅನ್ನೋದು ನಿಗದಿ ಮಾಡೋಕ್ಕಾಗಲ್ಲ, ಗೊಬ್ಬರ ಹಾಕಿದ್ದೆಲ್ಲ ವೇಸ್ಟ್ ಆಗುತ್ತೆ, ನೀರು ಜೊತೆ ಕೊಚ್ಚಿ ಹೋಗುತ್ತೆ. ಅವರು ತಾರಸಿ ಮೇಲೆ ಗ್ರೋ ಬ್ಯಾಗ್ಸ್ ಅಂತ ಬರುತ್ತೆ, ಪಾಲಿಥಿನ್ ಬ್ಯಾಗ್ಸ್, ಅದರಲ್ಲಿ ಮಲ್ಲಿಗೆ ಬಳ್ಳಿಗಳನ್ನ ಬೆಳೀತಾ ಇದ್ದಾರೆ. ಅವರಿಗೆ ಎಷ್ಟು ಒಂದು ಮೊದಲು ಶ್ರಮ ಇತ್ತು ಅದಷ್ಟು ಕಡಿಮೆ ಆಗಿದೆ, ಈಗ ನಿರ್ವಹಣೆ ಸುಲಭ ಆಗ್ಬಿಟ್ಟಿದೆ. ಅವರಿಗೆ ಯಾವಾಗ ಬೇಕೋ ಆವಾಗ ಮಲ್ಲಿಗೆ ಹೂವನ್ನ ಬರೋ ರೀತಿಯಲ್ಲಿ ಮಾಡ್ಕೋತಾ ಇದಾರೆ ಅವರು. ಅದರಲ್ಲಿ ಪ್ರೂನಿಂಗ್ ಮಾಡ್ಕೋಬೇಕು, ಗಿಡ ಇಂಥ ಟೈಮಿಗೆ ಹೂ ಬೇಕು ಅಂದ್ರೆ ಅದಕ್ಕಿಂತ ಸ್ವಲ್ಪ ಮೊದಲು ಎಷ್ಟು ದಿನ ಬೇಕು ಅಷ್ಟು ದಿನ ಮೊದಲು ಪ್ರೂನಿಂಗ್ ಮಾಡಿಬಿಟ್ರೆ ಗೊಬ್ಬರ ನೀರು ಕೊಟ್ರೆ ಮತ್ತೆ ಚಿಗುರು ಬರುತ್ತೆ ಮತ್ತೆ ಹೂ ಬರುತ್ತೆ. ಅಂದ್ರೆ ತಾರಸಿ ಮತ್ತೆ ಹಿತ್ತಲು ಮತ್ತೆ ಮನೆ ಮುಂಭಾಗ ಇವೆಲ್ಲವನ್ನೂ ಕೂಡ ನಾವು ಲಾಭದಾಯಕವಾಗಿ ಬೆಳೆಸ್ಕೋಬಹುದು. ಜೊತೆಗೆ ಏನಾಗುತ್ತೆ, ನಾವು ಜಮೀನು ಅಂತ ಅಂದ್ರೆ ಒಂದು ಅದಕ್ಕೆ ಆದ ಒಂದು ವಿಶೇಷವಾದ ಖರ್ಚಿರುತ್ತೆ, ಅದಕ್ಕೆ ಆದ ವಿಶೇಷವಾದ ನೀರಿನ ವ್ಯವಸ್ಥೆ ಬೇಕಾಗುತ್ತೆ, ಸ್ವಲ್ಪ ಓಡಾಡಬೇಕಾಗುತ್ತೆ. ಆದ್ರೆ ಇದು ಹಂಗಲ್ಲ, ಇದು ನಮ್ಮ ಕಣ್ಮುಂದೆನೆ ಇರುತ್ತೆ. ತಾರಸಿ ನಮ್ಮನೆ ಹಿತ್ಲು, ನಮ್ಮನೆ ಮುಂಭಾಗ, ಕಣ್ ಮುಂದೆ ಇರುತ್ತೆ. ನಿಮ್ಗೆ ಯಾವಾಗ ಬಿಡುವಾಗುತ್ತೆ ಅವಾಗ ಕೂತ್ಕೊಂಡು ಕೆಲಸ ಮಾಡಬಹುದು. ಆಮೇಲೆ ಇದು ನಿಮ್ ಯಾರ್ಯಾರ ಮನೆಯಲ್ಲಿ ಹಿತ್ತಲಲ್ಲಿ ಮುಂಭಾಗದಲ್ಲಿ ತಾರಸಿ ಮೇಲೆ ಗಿಡಗಳಿದಾವೋ ಅವ್ರಿಗೆ ಸಾಧಾರಣವಾಗಿ ಬರ್ತಕ್ಕಂತ ರೋಗಗಳು ಇರಲ್ಲ ಮನುಷ್ಯರಿಗೆ. ಯಾಕೆಂದ್ರೆ ಅದೊಂದು ವ್ಯಾಯಾಮ ಆಗುತ್ತೆ, ಅದೊಂದು ಸ್ಟ್ರೆಸ್ ಬಸ್ಟರ್ಸ್ ಅಂತ ಹೇಳ್ತಾರೆ ಅವ್ರು. ಅಂದ್ರೆ ಗಿಡಗಳನ್ನ ನೋಡಿದಾಗ, ಹೂಗಳನ್ನ ನೋಡಿದಾಗ ಒಂದು ಖುಷಿ ಕೊಡುತ್ತೆ ಮನಕ್ಕೆ. ಹಾಗಾಗಿ ನಮಗೆ ನಮ್ಮ ದೇಹದ ಒಂದು ಆರೋಗ್ಯ ಕೂಡ ಖಂಡಿತ ಸುಧಾರಿಸುತ್ತೆ. ಹಾಗಾಗಿ ನಾನು ಎಲ್ಲರಿಗೂ ಹೇಳೋದಿಷ್ಟೇ, ನಿಮ್ಗೆ ಯಾವ್ಯಾವ ರೀತಿ ಬೆಳೆ ಬೆಳೆಯಕ್ಕೆ ಆಗುತ್ತೋ, ನಿಮ್ಗೆ ಯಾವ್ದು ಬೆಳೆ ಬಗ್ಗೆ ನಿಮಗೆ ಆಸಕ್ತಿ ಇದೆಯೋ, ಯಾವ್ದ್ರ ಮೇಲೆ ನಿಮಗೆ ಪ್ರೀತಿ ಇದೆಯೋ ಅದನ್ನ ಇಟ್ಕೊಳ್ಳಿ, ಅದನ್ನ ವೈಜ್ಞಾನಿಕವಾಗಿ ಹೇಗೆ ಮಾಡಬೇಕು ಅಂತ ತಿಳ್ಕೊಳ್ಳಿ. ಇದಕ್ಕೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಿದೆ, ಅಲ್ಲಿ ಹೋದ್ರೆ ತರಬೇತಿ ಕೊಡ್ತಾರೆ, ಗಿಡಗಳನ್ನ ಕೊಡ್ತಾರೆ, ಅದನ್ನು ಬೆಳೆಸೋ ವಿಧಾನಗಳನ್ನ ಹೇಳ್ಕೊಡ್ತಾರೆ, ಅದನ್ನು ಉಳಿಸ್ಕೊಂಡು ಅದನ್ನ ಹೇಗೆ ಆದಾಯ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತಾರೆ. ಮನೆಯ ಮುಂದೆ ಅಥವಾ ಹಿಂದೆ ಇರತಕ್ಕಂತ ಗಿಡವನ್ನ ಸುಮ್ಮನೆ ಅದು ನಮ್ಮ ಜೊತೆ ಇದೆ ಅನ್ನೋದಕ್ಕಿಂತಲೂ ಅದರಿಂದ ಹೇಗೆ ನಾವು ಆದಾಯವನ್ನು ಪಡಿಬಹುದು ಅನ್ನುವಂಥದ್ದನ್ನ ತಿಳಿದುಕೊಳ್ಬೇಕು. ಮತ್ತೆ ಹತ್ತಿರದಲ್ಲೇ ಇರತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರಗಳನ್ನ ಸಂಪರ್ಕ ಮಾಡಿ ಇಂಥ ಗಿಡಗಳಿದ್ದಾವೆ, ಈ ಥರದ್ದು ಇದೆ, ಇದರಿಂದ ಹೇಗೆ ನಾವು ಹೆಚ್ಚಿನ ಒಂದು ಉಪಯೋಗವನ್ನು ಮಾಡಿಕೊಳ್ಬಹುದು ಅನ್ನುವಂತಹ ವೈಜ್ಞಾನಿಕ ಸಲಹೆಗಳನ್ನ ಪಡೆದುಕೊಂಡು ಮುಂದುವರಿತಕ್ಕಂಥದ್ದು ಅದು ಕೂಡ ಗಳಿಕೆಗೆ ಒಂದು ಭಾಗವಾಗಿ ಇರುತ್ತೆ, ಗಳಿಕೆಯ ಒಂದು ಮಾರ್ಗವಾಗಿಯೂ ಕೂಡ ಅದು ಗೋಚರಿಸುತ್ತೆ. ಹೌದು ಹೌದು, ನೋಡಿ ಈಗ ನಾನು ಬೇರೆ ಬೇರೆ ಕಡೆ ಎಲ್ಲ ಹೋದಾಗ ಹೊಸ ಹೊಸ ಯುವಕರನ್ನ ನೋಡ್ತೀನಿ, ಅವರು ಉದ್ಯಮಿಗಳಾಗಿ ರೂಪುಗೊಳ್ತಾ ಇದ್ದಾರೆ. ಶೀಗೆಕಾಯಿ, ಶೀಗೆಕಾಯಿ ನಮ್ಗೆ ಎಷ್ಟೋ ಜನಕ್ಕೆ ಮರ್ತೆ ಹೋಗಿದೆ ಅಲ್ವಾ. ಇವಾಗೆಲ್ಲ ಶಾಂಪು ಬಂದಿದೆ, ಆ ಶೀಗೆಕಾಯಿ ಬಳ್ಳಿಗಳೇ ಮರಗಳೇ ನಮಗೆ ಕಾಣಿಸ್ತಾ ಇಲ್ಲ. ಆದರೆ ಇತ್ತೀಚೆಗೆ ನಾನು ಒಬ್ಬರ ತೇಜಸ್ವಿನಿ ಅಂತ ಹೇಳಿ ಒಬ್ಬರ ಮನೆಗೆ ಹೋಗಿದ್ದೆ, ಅವರು ಅತಿ ಉತ್ತಮ ಗುಣಮಟ್ಟದ ಶೀಗೆಕಾಯಿ ಪುಡಿ ಮಾಡ್ತಾ ಇದ್ದಾರೆ. ಅದಕ್ಕೆ ವೈಜ್ಞಾನಿಕವಾಗಿ ಯೋಚನೆ ಮಾಡಿದ್ದಾರೆ, ಈಗ ತಲೆ ಕೂದಲು ಏನೇನು ಬೇಕು ಅದನ್ನ ಆರೈಕೆ ಮಾಡ್ಕೊಳ್ಳೋದಕ್ಕೆ ಯಾವ್ಯಾವ ರೀತಿ ಈಗ ಮಾರ್ಕೆಟ್ನಲ್ಲಿ ಇದಾವಲ್ಲ, ನೀವು ವಿಟಮಿನ್ ಇ ಹಾಕಿ ಅದನ್ನ ಹಾಕಿ ಇದನ್ನ ಹಾಕಿ ಅಂತ ಅವರು ಅದನ್ನ ಅಧ್ಯಯನ ಮಾಡಿದ್ದಾರೆ. ಯಾವ್ದ್ರಿಂದ ಇದು ಸಿಗುತ್ತೆ, ಅದನ್ನ ಶೀಗೆಕಾಯಿ ಪುಡಿ ಜೊತೆಗೆ ಅವ್ರು ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಅದನ್ನ ಒಂದು ಏನು ಅಧ್ಯಯನ ಮಾಡಿಕೊಂಡು ಯಾವ ಪ್ರಮಾಣದಲ್ಲಿ ಎಷ್ಟನ್ನ ಬಳಸಬೇಕು ಮಾಡಿಕೊಂಡು ಆ ಥರ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಸುತ್ತಮುತ್ತಲ ಇರತಕ್ಕಂಥ ಕೃಷಿ ಏನು ಸಂಪತ್ತಿದೆಯಲ್ಲ ಅದನ್ನು ನಾವು ಬಳಸ್ಕೊಂಡ್ರೆ ಅದರಿಂದ ಯಾವುದೇ ಯೋಚನೆ ಇಲ್ಲದೆ ಒಂದು ಒಳ್ಳೆಯ ಜೀವನ ನಡೆಸಬಹುದು. ಇತ್ತೀಚೆಗೆ ನಾವು ಹೆಚ್ಚಾಗಿ ಕೇಳ್ತಾ ಇರತಕ್ಕಂಥ ಪದ ಅಂತ ಹೇಳಿದ್ರೆ ಈ ಹವಾಮಾನ ಬದಲಾವಣೆ ಎನ್ನುವಂಥದ್ದು. ಹವಾಮಾನ ಬದಲಾವಣೆ ಅನೇಕ ಸಮಸ್ಯೆಗಳನ್ನು ಇವತ್ತು ಉಂಟು ಮಾಡ್ತಾ ಇದೆ. ಸರಿಯಾಗಿ ಮಳೆ ಬೀಳಲಿಕ್ಕೆ ಬಿಡ್ತಾ ಇಲ್ಲ, ಅದರ ಮೇಲೆ ನಿಯಂತ್ರಣ ಇಲ್ಲದ ಹಾಗೆ ಆಗೋಗ್ಬಿಟ್ಟಿದೆ. ಮಳೆಗೆ ಮಳೆಯ ಮೇಲೆ ನಿಯಂತ್ರಣ ಇಲ್ಲ, ಬಿಸಿಲಿಗೆ ಬಿಸಿಲ ಮೇಲೆ ನಿಯಂತ್ರಣ ಇಲ್ಲ, ಗಾಳಿಗೆ ಗಾಳಿಯ ಮೇಲೆ ನಿಯಂತ್ರಣ ಇಲ್ಲ. ವಿಪರೀತವಾಗಿ ಬಂದು ಇವತ್ತು ನಮ್ಮ ಪರಿಸರವನ್ನು ಹಾಳು ಮಾಡ್ತಾ ಇರತಕ್ಕಂಥದ್ದು, ಮತ್ತೆ ನಮ್ಮ ಒಂದು ಕೃಷಿ ಬೆಳೆಗಳೇನಿದ್ದಾವೋ ಇವುಗಳನ್ನು ಕೂಡ ನುಕ್ಸಾನ್ ಮಾಡ್ತಾ ಇರೋಂಥದ್ದನ್ನು ನಾವು ಹೆಚ್ಚಾಗಿ ಗಮನಿಸ್ತಾ ಇದ್ದೇವೆ. ಈ ಹವಾಮಾನ ಬದಲಾವಣೆ ಅನ್ನೋದಕ್ಕೆ ಪರಿಹಾರ ಏನು? ಒಂದು ವೇಳೆ ಅದು ಬದಲಾಗಲಿಲ್ಲ ಅಂತ ಹೇಳಿದರೆ ಅದನ್ನ ಹೇಗೆ ಕೃಷಿಕ ಅದನ್ನ ಸದ್ಬಳಕೆ ಮಾಡ್ಕೋಬಹುದು ಅಥವಾ ಅದನ್ನ ಅಡ್ವಾಂಟೇಜ್ ಮಾಡ್ಕೋಬಹುದು ಅಂತ್ರಿ? ಹವಾಮಾನ ಬದಲಾವಣೆ ಅನ್ನೋದು ಅದೊಂದು ನೈಸರ್ಗಿಕ ಕ್ರಮ, ಅದು ನಾವು ನೀವು ಏನು ನಿಯಂತ್ರಿಸ ಮಾಡೋಂಥದ್ದಾಗಲ್ಲ, ನಾವು ಬದಲಾಗಬೇಕಾಗತ್ತೆ. ನೀವು ಏನು ಬೇಸಾಯ ಮಾಡ್ತೀರಿ, ಅದನ್ನ ಯಾವ ಕಾಲದಲ್ಲಿ ಮಾಡ್ತೀರಿ, ಆ ಕಾಲಕ್ಕೆ ನಿಮ್ಮ ಹವಾಮಾನ ಯಾವ ರೀತಿ ಇರಬಹುದು, ಅವು ಎರಡೂ ವ್ಯತಿರಿಕ್ತವಾದ ಸನ್ನಿವೇಶಗಳನ್ನ ನೀವು ಊಹೆ ಮಾಡ್ಕೋಬೇಕು. ಏನೂ ಮಳೆ ಬರಲ್ಲ ಅಂತ ಟೈಮಲ್ಲಿ ನಾನು ಏನ್ ಮಾಡ್ಬೇಕು, ಅತಿ ಹೆಚ್ಚು ಮಳೆ ಬರುತ್ತೆ ಅಂತ ಟೈಮಲ್ಲಿ ಏನ್ ಮಾಡ್ಬೇಕು, ನಾನು ಎರಡಕ್ಕೂ ನೀವು ರೆಡಿ ಆಗಿರ್ಬೇಕು. ನಾನು ಅವಾಗಲೇ ಹೇಳಿದೆ, ಏನೂ ಮಳೆ ಬರಲ್ಲ ಅಂದ ಟೈಮಲ್ಲಿ ನಮಗೆ ಅದರದೇ ಆದ ಪದ್ಧತಿಗಳಿದೆ. ಅತಿ ಕಡಿಮೆ ನೀರಿನಲ್ಲಿ ಹೇಗೆ ಬೆಳೆ ಬೆಳಿಬೇಕು, ಅತಿ ಜಾಸ್ತಿ ಮಳೆ ಬಿದ್ದಾಗ ಏನ್ ಮಾಡಬೇಕು ಅದರದ್ದು ಕೂಡ ಪದ್ಧತಿಗಳಿದೆ. ಹಾಗಾಗಿ ನಾನು ರೈತರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಹವಾಮಾನ ವೈಪರೀತ್ಯ ಅನ್ನೋದೊಂದು ಸಾಮಾನ್ಯ ಪ್ರಕ್ರಿಯೆ, ಅದಾಗ್ತಾ ಇದೆ, ಹಾಗೆ ಆಗುತ್ತೆ. ಅದು ಈಗ ನಮಗೆ ಏಪ್ರಿಲ್ ತಿಂಗಳಲ್ಲಿ ಎಷ್ಟು ಮಳೆ ಬೀಳಬೇಕೋ ಅಷ್ಟು ಬಿದ್ದೇ ಬೀಳುತ್ತೆ ಅನ್ನೋದೇನಿಲ್ಲ, ಅದು ಯಾರ ಕಂಟ್ರೋಲ್ನಲ್ಲೂ ಇಲ್ಲ. ಆಯ್ತಾ, ನೀವು ಯಾವ ಬೆಳೆ ಬೆಳಿಬೇಕು ಅವಾಗ ಏಪ್ರಿಲ್ ತಿಂಗಳಲ್ಲಿ, ಮಳೆ ಬೀಳಲಿಲ್ಲ ಅಂದ್ರೂ ನೀವು ಏನ್ ಮಾಡ್ಬೇಕು ಅನ್ನೋದಕ್ಕೆ ರೆಡಿ ಆಗಿರ್ಬೇಕು, ಮಳೆ ಬಿತ್ತು ಅಂದ್ರೂ ನೀವು ರೆಡಿ ಆಗಿರ್ಬೇಕು. ಇದೆ ಈಗ ಅಷ್ಟಕ್ಕೂ ಜ್ಞಾನ ವಿಜ್ಞಾನ ತಿಳುವಳಿಕೆ ಇದೆ, ಆದ್ರೆ ಕಲ್ತ್ಕೊಳ್ಳೋ ಅಂತ ಒಂದು ತಯಾರಿ ಬೇಕು. ಆಮೇಲೆ ಅದನ್ನ ಪ್ರಯೋಗ ಮಾಡೋದ್ರಲ್ಲೂ ಕೂಡ ಒಂದು ರೀತಿಯ ಪೇಷನ್ಸ್ ಅಂತ ಹೇಳ್ತೀವಲ್ಲ, ಅದ್ ಬೇಕದು. ಆತರದ ಒಂದು ಪೇಷನ್ಸ್ ಇಟ್ಕೊಂಡು ಹೋದಾಗ ಎಲ್ಲದಕ್ಕೂ ಕೂಡ ಪರಿಹಾರ ಸಿಗ್ತಾ ಹೋಗುತ್ತೆ. ಮಳೆ ಬಂದ್ರೆ ಏನ್ ಮಾಡ್ಬೇಕು, ಬಾರದೇ ಇದ್ರೆ ಏನ್ ಮಾಡ್ಬೇಕು, ಅರ್ಧ ಬಂದ್ರೆ ಏನ್ ಮಾಡ್ಬೇಕು, ಇದೆಲ್ಲದಕ್ಕೂ ನಾವು ಇವತ್ತು ತಯಾರಾಗಿ ಇರಬೇಕು. ಆವಾಗ ಮಾತ್ರ ಇದನ್ನ ಎದುರಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಹವಾಮಾನ ಚತುರ ಕೃಷಿ ಅಂತ ಹೇಳಿ ಇತ್ತೀಚೆಗೆ ಒಂದು ಹೊಸ ಕಾನ್ಸೆಪ್ಟ್ ಬಂದಿದೆ, ಅದನ್ನ ನಮ್ಮ ಕೃಷಿಕರು ಹೇಗೆ ಅರ್ಥೈಸ್ಕೋಬೇಕು? ಹವಾಮಾನ ಚತುರ ಕೃಷಿ ಅಂತಂದ್ರೆ ಇನ್ನೇನು ಇಲ್ಲ, ಈಗ ಮುಂದಿನ 10 ದಿನದಲ್ಲಿ ನಮಗೆ ಮಳೆ ಬೀಳುತ್ತಾ, ಯಾವ ದಿನ ಮಳೆ ಬೀಳುತ್ತೆ, ಎಷ್ಟು ಪರ್ಸೆಂಟ್ ಮಳೆ ಬೀಳೋ ಚಾನ್ಸ್ ಇದೆ, ಇದು ಎಲ್ಲಾ ಮಾಧ್ಯಮಗಳಲ್ಲಿ ಇವಾಗ ಸಿಗ್ತಾ ಇದೆ. ಇದು ನಿಮ್ಮ ಮೊಬೈಲ್ ನಲ್ಲಿ ಆನ್ ಮಾಡಿದ್ರೆ ನಿಮ್ ಜಾಗದಲ್ಲಿ ನಿಂತ್ಕೊಂಡು ನೀವು ವೆದರ್ ಫೋರ್ಕಾಸ್ಟ್ ಅಂತ ಕೇಳಿದ್ರೆ ಬರುತ್ತೆ ಅದು, ಆಯ್ತಾ. ಇದು ಶಾರ್ಟ್ ಟರ್ಮ್, ಮತ್ತೆ ಲಾಂಗ್ ಟರ್ಮ್ ಪ್ರಿಡಿಕ್ಷನ್ಸ್ ಇರುತ್ತೆ. ಈಗ ಲಾಸ್ಟ್ ಇಯರ್ ಪ್ರಿಡಿಕ್ಷನ್ ಇತ್ತು ಎಬೋ ನಾರ್ಮಲ್ ಮಾನ್ಸೂನ್ ಅಂತ, ನಾವು ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮಾಡಬೇಕಾಗುತ್ತೆ. ಈಗ ನಮ್ಮ ಪ್ರತಿ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ನಿಮಗೆ ಮುಂದಿನ 10 ದಿನಗಳಲ್ಲಿ ಅಥವಾ ಮುಂದಿನ ವಾರ ಮಳೆ ಬೀಳೋ ಅವಕಾಶ ಎಷ್ಟಿದೆ, ಅದನ್ನ ಎಷ್ಟು ಪ್ರಮಾಣದಲ್ಲಿ ಬೀಳೋ ಅವಕಾಶ ಇದೆ, ಇದು ಗೊತ್ತಾಗುತ್ತೆ. ಇದು ಇದನ್ನಿಟ್ಕೊಂಡು ನಾವು ಕೆಲಸ ಮಾಡಬೇಕಾಗುತ್ತೆ. ಈಗ ಹೆಚ್ಚು ಹೆಚ್ಚಿನ ರೈತರು ಈಗ ಸ್ಮಾರ್ಟ್ ಆಗ್ತಾ ಇದ್ದಾರೆ. ಅವರು ಈಗ ನಾನು ಮುಂದಿನ ವಾರ ಏನ್ ಮಾಡಬೇಕು ಅನ್ನೋದನ್ನ ಕೇಳಿ ತಿಳ್ಕೊಂಡು ಮಾಡ್ತಾ ಇದ್ದಾರೆ. ಬಹಳ ಕಷ್ಟದ ವಿಷಯ ಏನಲ್ಲ, ಆದ್ರೆ ನಾವು ಒಂದು ಕ್ರೆಡಿ ಆಗಿರ್ಬೇಕು, ಅದು 100% ಆಗುತ್ತೆ ಅನ್ನೋದೇನಿಲ್ಲ. ಆಗಬಹುದು ಮಳೆ. ಈಗ ನಾನು ನಮ್ಮೂರಿನ 10 ದಿನದ ನಾನು ವೆದರ್ ಫೋರ್ಕಾಸ್ಟ್ ನೋಡಿದ್ದೀನಿ ನಾನು, ಅದು ಒಂದು ದಿನ 30% ಮಳೆ ಬೀಳೋ ಚಾನ್ಸ್ ಇದೆ ಅಂತ ಹಾಕಿದೆ ಅಷ್ಟೇ ಅಲ್ವಾ. ಸೊ ನನಗೆ ಒಂದು ರೀತಿಯ ಒಂದು ನಂಬಿಕೆ ಇದೆ, ಇಷ್ಟು ದಿನದಲ್ಲಿ ಈಗ ಮಳೆಯಿಂದ ಏನೂ ತೊಂದರೆ ಆಗಲ್ಲ, ಅಥವಾ ಈ ಮಳೆ ಬೀಳಲ್ಲ ನಾನು ಆಲ್ಟರ್ನೇಟಿವ್ ನೀರಿನ ವ್ಯವಸ್ಥೆ ಮಾಡ್ಕೋಬೇಕು ಅಲ್ವಾ. ಅಷ್ಟು ಜ್ಞಾನ ಇದ್ರೆ ನೀವು ಹವಾಮಾನ ಚತುರರು. ಎರಡನೇದು ಉಷ್ಣಾಂಶ, ಇದು ಎಷ್ಟು ಇರುತ್ತೆ ಅನ್ನೋದು ಪ್ರೆಡಿಕ್ಷನ್ ಇದೆ. ನಿಮಗೆ ಉಷ್ಣಾಂಶ ಜಾಸ್ತಿ ಆದ ಗಿಡಗಳಿಗೆ ನೀರು ಜಾಸ್ತಿ ಬೇಕಾಗುತ್ತೆ, ಅದಕ್ಕೆ ನೀವು ರೆಡಿ ಆಗಬೇಕು. ಉಷ್ಣಾಂಶ 32, 33, 34 ಈ ತಿಂಗಳಲ್ಲಿ, ಈ ವಾರದಲ್ಲಿ ನಮ್ಮೂರಿನಲ್ಲಿ ಅತಿ ಅಧಿಕ ಉಷ್ಣಾಂಶ 34 ಡಿಗ್ರಿ, ಮಿನಿಮಮ್ ಉಷ್ಣಾಂಶ 21 ಡಿಗ್ರಿ ಅಂತ ಇದೆ ಅಲ್ವಾ. ಅದನ್ನು ತಿಳ್ಕೊಂಡು ಅದು ನಮ್ಮ ಗಿಡಗಳಿಗೆ ಯಾವ ರೀತಿ ಒಳ್ಳೆಯದು ಕೆಟ್ಟದ್ದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋವಷ್ಟು ನಿಮಗೆ ಜ್ಞಾನ ಇದ್ದರೆ ನೀವು ಹವಾಮಾನ ಚತುರರು. ಆಮೇಲೆ ಈಗ ಮುಂದಿನ ಏನೋ ಮುಂಗಾರು ಹೇಗಿರುತ್ತೆ ಅನ್ನೋದು ಈಗ ಪ್ರೆಡಿಕ್ಷನ್ಸ್ ಬರುತ್ತೆ, ಇನ್ನು ಸ್ವಲ್ಪ ದಿನಕ್ಕೆಲ್ಲ ಬರುತ್ತೆ. ಅದನ್ನಿಟ್ಕೊಂಡು ನೀವು ಒಂದು ಅಂದಾಜಿನಲ್ಲಿ ನೀವು ತಯಾರಾಗ್ಬೋದು. ಹೀಗೆ ನಾವು ಹವಾಮಾನ ಚತುರರಾದಾಗ ಹವಾಮಾನವನ್ನು ಎದುರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಾವು ಖಂಡಿತವಾಗಿಯೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಬೇಕು, ತಯಾರಿಯನ್ನು ಕೂಡ ಮಾಡಿಕೊಳ್ಬೇಕು, ಅಣಿಯಾಗಬೇಕು ಅನ್ನುವಂಥದ್ದು. ಇತ್ತೀಚೆಗೆ ಎಲ್ಲ ಕಡೆನೂ ಒಂದು ಪ್ರಶ್ನೆ, ಉತ್ತರವಿಲ್ಲದ ಪ್ರಶ್ನೆ ಅಂತ ಹೇಳಿ ನಾವು ಅದನ್ನು ಅನ್ಕೋಬಹುದು. ಇವತ್ತು ನಾವು ಏನು ಸೇವನೆಯನ್ನು ಮಾಡ್ತಿದ್ದೇವೋ ಅಂತಹ ಬೆಳೆಗಳನ್ನು ಹೆಚ್ಚಾಗಿ ಮಾಡ್ತಾ ಇಲ್ಲ ಅನ್ನೋಂಥದ್ದು. ನಮ್ಮ ಹಾಸನ ಜಿಲ್ಲೆಯನ್ನೇ ಉದಾಹರಣೆಯಾಗಿ ತಗೊಂಡ್ರೆ ಮೆಕ್ಕೆಜೋಳವನ್ನು ನಾವು ನೇರವಾಗಿ ಸೇವನೆಯನ್ನು ಮಾಡೋದಿಲ್ಲ. ಎಲ್ಲಿ ನೋಡಿದರೂ ಕೂಡ ಮೆಕ್ಕೆಜೋಳ ನಮಗೆ ಕಾಣುತ್ತೆ, ಹೆಚ್ಚು ಪ್ರಮಾಣದಲ್ಲಿ ಅದನ್ನು ಬೆಳೀತಾರೆ. ಅದೇ ರೀತಿ ಅಡಿಕೆಯನ್ನು ನಾವು ನೇರವಾಗಿ ಸೇವನೆಯನ್ನು ಮಾಡೋದಿಲ್ಲ, ಮಾಡಿದರೂ ಕೂಡ ಅದನ್ನು ಸ್ವಲ್ಪ ಸ್ವಲ್ಪವೇ ಮಾಡ್ತೀವಿ, ಅದಕ್ಕೆ ಬೇರೆದೇ ಆದಂಥ ಮಹತ್ವ ಇದೆ. ಎಲ್ಲಿ ನೋಡಿದ್ರೂ ಇವತ್ತು ಅಡಿಕೆಯ ನಾಟಿ ಹೆಚ್ಚಾಗಿ ಇರೋಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಇದನ್ನು ಹೇಗೆ ಸ್ವೀಕರಿಸಬೇಕು ನಮ್ಮ ಕೃಷಿಕರು? ಕೃಷಿಕರು ಅಡಿಕೆ ಬೆಳಿತೀನಿ ಅಂತ ಅಂದ್ರೆ ಬೆಳೀಲಿ, ನಾವೇನು ಅದನ್ನ ಮೇಲೆ ನಿಯಂತ್ರಣ ಹಾಕಕ್ ಆಗಲ್ಲ, ನೀವು ಬೆಳಿಬೇಡಿ ಅಂತಾನು ಹೇಳಕ್ಕಾಗಲ್ಲ. ಆದ್ರೆ ನಿಮ್ಮ ಮಣ್ಣು ಯಾವುದು, ಅಲ್ಲಿ ಅಡಿಕೆ ಬೆಳಿಬಹುದಾ ಅನ್ನೋದು ಫಸ್ಟ್ ನೀವು ಪರಿಹಾರ ಕಂಡಿಡ್ಕೋಬೇಕು. ಈಗ ತುಂಬಾ ಜನ ಏನ್ ಮಾಡ್ತಾ ಇದ್ದಾರೆ, ಭತ್ತದ ಗದ್ದೆಗಳನ್ನ ಅಡಿಕೆ ತೋಟಗಳನ್ನ ಪರಿವರ್ತಿಸ್ತಾ ಇದ್ದಾರೆ. ಅದು ತುಂಬಾ ವರ್ಷಗಳಿಂದ ಭತ್ತದ ಗದ್ದೆಗಳಾಗಿದ್ರೆ ಅಲ್ಲಿ ಅಡಿಕೆಗೆ ಮಾರಕವಾಗಬಹುದಾದಂತ ಅಂಶಗಳು ಇರ್ತವೆ, ಇದ್ದೇ ಇರ್ತವೆ ಅಂತಲ್ಲ ಇರ್ತವೆ. ಹಾಗಾಗಿ ನೀವು ಕೆಲವು ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕಾಗತ್ತೆ, ಕೆಲವು ಮಣ್ಣಿನ ಸುಧಾರಣೆಗಳನ್ನ ಮಾಡ್ಕೋಬೇಕಾಗತ್ತೆ. ಅದು ಒಂದು. ಎರಡನೇದೇನು ಅಂತ ಅಂದ್ರೆ, ಈಗ ಮೆಕ್ಕೆಜೋಳ ಬೆಳೀತಾ ಇದ್ದಾರೆ ತುಂಬಾ ಜನ. ಮೆಕ್ಕೆಜೋಳ ಯಾಕೆ ಬೆಳೀತಾ ಇದ್ದಾರೆ ಅಂದ್ರೆ ಅದೊಂದು ಸುಲಭವಾದ ಬೆಳೆ ಆಗಿದೆ. ಆಮೇಲೆ ತರಕಾರಿಗಳಲ್ಲಾದಂಗೆ ತೀರ ಬೆಲೆ ಕುಸಿಯೋದಿಲ್ಲ, ಆ ಆತಂಕ ಇಲ್ಲ ರೈತರಿಗೆ, ಆಯ್ತಾ. ಮೂರನೇದೇನು ಅಂತ ಅಂದ್ರೆ ಅದು ಒಂದು ಕ್ಲೈಮೇಟ್ ಸ್ಮಾರ್ಟ್ ಬೆಳೆ. ಯಾಕೆಂದ್ರೆ ಕಡಿಮೆ ಮಳೆ ಆದ್ರೂ ಸ್ವಲ್ಪ ತಡ್ಕೊಳ್ಳುತ್ತೆ, ಸ್ವಲ್ಪ ದಿನ ಜಾಸ್ತಿ ಮಳೆ ಆದ್ರೂ ತಡ್ಕೊಳ್ಳುತ್ತೆ. ಹಾಗಾಗಿ ರೈತರಿಗೆ ಅಷ್ಟೊಂದು ಆತಂಕವನ್ನು ಕೊಡದೇ ಇರತಕ್ಕಂಥ ಬೆಳೆ. ಹಾಗಾಗಿ ಇವತ್ತು ರೈತರು ಅದನ್ನ ಬೆಳೀತಾ ಇದ್ದಾರೆ. ಆದರೆ ಒಂದು ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ. ನೀವು ಯಾವುದೇ ಮೆಕ್ಕೆಜೋಳ ಬೆಳೆಯೋ ರೈತರು ನೋಡಿ, ಅವರು ಕಳೆನಾಶಕಗಳು ಇಲ್ದಲೆ ಬೆಳೀತಾ ಇಲ್ಲ, ಕಳೆನಾಶಕ ಕಂಪಲ್ಸರಿ ಮಣ್ಣಿಗೆ ಹಾಕ್ತಾ ಇದ್ದಾರೆ. ಇದು ಒಳ್ಳೇದಲ್ಲ. ಇದು ಈಗ ನಾವು ಹೇಳಿದ್ರೆ ಎಲ್ಲಿ ಕೂಲಿ ಆಳುಗಳು ಎಲ್ಲಿ ಅಂತ ಕೇಳ್ತೀರಿ, ಕಳೆ ನಿಯಂತ್ರಣ ಹೇಗೆ ಅಂತ ಕೇಳ್ತೀರಿ. ಹಾಗಾಗಿ ಅದಕ್ಕೆ ನಮ್ಮ ಹತ್ರ ಉತ್ತರ ಇಲ್ಲ. ಆದರೆ ನೀವು ಕಳೆನಾಶಕ ಎಷ್ಟು ಉಪಯೋಗಿಸ್ತೀರೋ ಅಂದರೆ ಕೇರ್ಲೆಸ್ ಆಗಿ, ಅಷ್ಟು ಮಣ್ಣಿಗೆ ತೊಂದರೆ ಆಗಿ ಆಗುತ್ತೆ. ಅದರಿಂದ ನಾವು ಬಹಳ ನಿಯಮಿತವಾಗಿ ನ್ಯಾಯೋಚಿತವಾಗಿ ತುಂಬ ವಿಶೇಷವಾದ ಜಾಗರೂಕತೆಯಿಂದ ನಾವು ಕಳೆನಾಶಕಗಳನ್ನ ಬಳಸಬೇಕಾಗುತ್ತೆ. ವಿಪರೀತವಾದ ಕಳೆನಾಶಕಗಳನ್ನ ಮಣ್ಣಿಗೆ ಪದೇ ಪದೇ ಬಳಸೋದ್ರಿಂದ ಖಂಡಿತ ಮಣ್ಣಿನ ಗುಣಮಟ್ಟ ಹಾಳಾಗುತ್ತೆ. ಹಾಗಾಗಿ ಮೆಕ್ಕೆಜೋಳವನ್ನೇ ಎಲ್ಲ ರೈತರು ಪದೇ ಪದೇ ಅದೇ ಜಮೀನಲ್ಲಿ ಬೆಳೆಯೋದು ಒಳ್ಳೇದಲ್ಲ, ಬೇರೆ ಬೆಳೆಗಳನ್ನ ಬೆಳಿಬೇಕು. ಆ ಬೇರೆ ಬೆಳೆಗಳನ್ನ ಬೆಳೆದಾಗ ಕಳೆಗಳು ಆದಷ್ಟು ಕಡಿಮೆ ಆಗ್ತವೆ. ಈಗ ಉದಾಹರಣೆಗೆ ಕೆಲವು ದ್ವಿದಳ ಧಾನ್ಯದ ಬೆಳೆಗಳಿದ್ದಾವೆ, ಅವುಗಳನ್ನ ಬೆಳೆದ್ರೆ ಕಳೆಗಳು ಕಡಿಮೆ ಆಗುತ್ತೆ. ಉದಾಹರಣೆಗೆ ತೊಗರಿ, ಅವರೆ, ಅವನ್ನೆಲ್ಲ ಬೆಳೆದ್ರೆ ಕಳೆಗಳು ಕಡಿಮೆ ಆಗುತ್ತೆ. ಆದರೆ ರೈತರಿಗೆ ಅದೊಂದು ಸ್ವಲ್ಪ ಕಷ್ಟ ಇರ್ತದೆ, ಹಂಗಾಗಿ ಅದನ್ನ ಮಾಡಕ್ ಹೋಗಲ್ಲ. ಈಗ ಮೆಕ್ಕೆಜೋಳ ಮತ್ತೆ ತೊಗರಿ ಎರಡೂ ಅಂತರ ಬೆಳೆಯಾಗಿ ಬೆಳಿಬಹುದು, ಆದರೆ ಮೆಕ್ಕೆಜೋಳಕ್ಕೆ ಕಳೆನಾಶಕ ಉಪಯೋಗಿಸಿದ್ರೆ ತೊಗರಿನೂ ಹಾಳಾಗುತ್ತೆ. ಹಾಗಾಗಿ ಒಂದು ರೀತಿಯ ಬೆಳೆ ಪರಿವರ್ತನೆ ಪದ್ಧತಿಗಳನ್ನ ರೂಢಿಸ್ಕೊಂಡ್ರೆ ಈ ಕಳೆನಾಶಕಗಳ ಬಗ್ಗೆ ಒಂದು ಉತ್ತರ ಸಿಗುತ್ತೆ. ದಯವಿಟ್ಟು ರೈತರು ಇದನ್ನ ಗಮನಕ್ಕೆ ತಗೋಬೇಕು. ಪ್ರತಿ ವರ್ಷ ನೀವು ಕಳೆನಾಶಕಗಳನ್ನ ಬಳಸ್ತಾ ಇದ್ರೆ ಅದು ಒಳ್ಳೇದಲ್ಲ. ಅಡಕೆಯ ಬಗ್ಗೆ ಆತಂಕ ಪಡಬೇಕಾ? ಅಡಕೆ ಬಗ್ಗೆ ಒಂದು ವಿಚಾರ, ಒಂದು ನೀವು ಯಾವ ಮಣ್ಣಿನಲ್ಲಿ ಬೆಳಿತೀರಿ, ಮತ್ತೆ ನೀರು. ಯಾಕೆ ಅಂತಂದ್ರೆ ಅದು ಒಂದು ಬೇಸಿಗೆನಲ್ಲಿ ಬೆಳೆ ಒಣಗಿದ್ರೆ ಅದು ಸತ್ತೋಗುತ್ತದೆ, ಅದಕ್ಕೆ ನೀರು ಬೇಸಿಗೆಗಳಲ್ಲಿ ಖಂಡಿತ ಬೇಕೇ ಬೇಕು. ಆಮೇಲೆ ನೀವು ಬೆಲೆ ಯಾವಾಗ್ಲೂ ಹೀಗೆ ಇರುತ್ತೆ ಅನ್ಕೋಬಾರ್ದು, ಯಾಕೆಂದ್ರೆ ಅದು ಆಹಾರದ ಬೆಳೆ ಅಲ್ಲ. ಆಹಾರದ ಬೆಳೆಗಳಿಗೇನೆ ಹೆಚ್ಚು ಕಡಿಮೆ ನಮಗೆ ಬೆಲೆ ಸಿಗಲ್ಲ. ಹಾಗಾಗಿ ವಾಣಿಜ್ಯ ಬೆಳೆ ಆಗಿರೋದ್ರಿಂದ ಬೆಲೆ ಅಂತ ಕುಸಿಯೋ ಅವಕಾಶ ಇಲ್ಲ. ಸರ್ಕಾರದ ನೀತಿಗಳು ಅದರ ಮೇಲೆ ಅವಲಂಬಿತ ಆಗಿರುತ್ತೆ. ಆದ್ರೂ ಅಡಿಕೆ ಬೇಸಾಯದಲ್ಲೂ ಕೂಡ ವೈಜ್ಞಾನಿಕ ಕ್ರಮಗಳಿದೆ. ನಾನು ಆವಾಗಲೇ ಹೇಳಿದೆ, ಮಳೆ ನೀರು ಎಷ್ಟು ನೀವು ಮಳೆ ನೀರನ್ನ ಕೊಯ್ಲು ಮಾಡಿಕೊಂಡು ಅಡಿಕೆ ತೋಟಗಳಲ್ಲಿ ಸಂಗ್ರಹಿಸಿ ಅದನ್ನೇ ಬಳಸ್ತಿರೋ ಅಷ್ಟು ಭಾರಿ ಒಳ್ಳೇದು. ಅದಕ್ಕೆ ಎರಡನೇದು ಅಂತರ ಬೆಳೆಗಳನ್ನ ಬೆಳ್ಕೋಬೇಕಾಗುತ್ತೆ. ಅಂತರ ಬೆಳೆಗಳು ಬಹಳಷ್ಟಿದೆ ನಿಮಗೆ, ಕೊಕ್ಕೋವಾದಿಂದ ಹಿಡಿದು ಕಾಳು ಮೆಣಸಿಂದ ಹಿಡಿದು ಬಾಳೆಯಿಂದ ಹಿಡಿದು ಹಲವಾರು ಅಂತರ ಬೆಳೆಗಳಿದೆ, ಅದನ್ನ ಬೆಳೆಯಬೇಕಾಗುತ್ತೆ. ಯಾಕಂದ್ರೆ ಅದು ಒಂದೇ ಬೆಳೆಯ ಮೇಲೆ ನೀವು ಅವಲಂಬಿತ ಆಗಬಾರ್ದು. ಹಾಗಾಗಿ ನಾನು ಹೆಚ್ಚು ಕಡೆ ನೋಡಿದೀನಿ, ಒಣ ಜಮೀನಿನಲ್ಲಿ ಅಡಿಕೆ ಹಾಕ್ತಾ ಇದ್ದಾರೆ, ಎಲ್ಲಿಂದನೋ ನೀರು ತಗೊಂಡ್ಬರ್ತಾರೆ, ಅಷ್ಟು ದೂರದಿಂದ ನೀರು ತಂದು ಹಾಕ್ತಾ ಇರ್ತಾರೆ, ಅದು ಖಂಡಿತ ಒಳ್ಳೇದಲ್ಲ. ಆ ತರದ ದುಸ್ಸಾಹಸಕ್ಕೆ ಹಾಕಬಾರ್ದು ರೈತರು. ನೀರು ಸಾಕಷ್ಟು ಇದೆ, ನಿಮ್ ಜಮೀನು ಮಣ್ಣು ಒಳ್ಳೇದಿದೆ ಅನ್ನೋ ಕಡೆ ತಾವು ಹೋಗ್ಬೋದು. ತಾವಾಗ್ಲೇ ಗೋಡಂಬೆ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ರಿ ಸರ್. ನಿಮ್ಗೆ ಎಷ್ಟೇ ಮಳೆ ಬೀಳಲಿ, ಮಳೆ ಬೀಳದನ ಇರಲಿ, ಅಂತ ಪ್ರದೇಶದಲ್ಲೂ ಕೂಡ ಗೋಡಂಬೆ ಬಂದೇ ಬರುತ್ತೆ ಅಂತ ಹೇಳಿ, ಈ ಮಾದರಿಯ ಬೆಳೆಗಳನ್ನ ಹೇಗೆ ನಾವು ಸದ್ಬಳಕೆ ಮಾಡ್ಕೋಬಹುದು ಅಂತೀರಿ? ಇದು ನೋಡಿ, ಈ ತರದ ಬೆಳೆಗಳು ತುಂಬಾ ಇದೆ. ನಮ್ಮ ಸಿರಿಧಾನ್ಯಗಳು ಅವು ಕೂಡ ಈ ಜಾತಿಗೆ ಸೇರಿದ್ದವು. ಮಳೆ ಬೀಳದಿರಲಿ ಬರ್ತವೆ ಅವು. ಹಾಗೆ ನಾವು ನಮ್ಮ ರೈತರು ಸ್ವಲ್ಪ ಭಾಗ ಜಮೀನನ್ನ, ಈಗ ಏನು 100% ನೀವು ಇದಕ್ಕೆ ಹೋಗಿ ಅಂತ ಅಲ್ಲ, ಸ್ವಲ್ಪ ಭಾಗ ಜಮೀನನ್ನ ಈ ತರಹದ ಬೆಳೆಗಳಿಗೆ ನೀವು ಮೀಸಲಿಟ್ಕೋಬೇಕಾಗತ್ತೆ. ಈಗ ಏನು ಬಹುವಾರ್ಷಿಕ ಬೆಳೆ ಅಂತ ಅಂದ್ರೆ ಗೋಡಂಬಿ, ವಾರ್ಷಿಕ ಬೆಳೆಗಳು ಅಂತ ಅಂದ್ರೆ ನಮ್ಮ ಏನು ಸಿರಿಧಾನ್ಯಗಳು, ಆಮೇಲೆ ಕೆಲವು ಒಣ ಪ್ರದೇಶದ ಹಣ್ಣಿನ ಬೆಳೆಗಳು, ಈಗ ಸೀಬೆ, ನೇರಳೆ, ಹಲಸು, ಆಮೇಲೆ ಇತ್ತೀಚೆಗೆ ಡ್ರ್ಯಾಗನ್ ಫ್ರೂಟ್ ಬರ್ತಾ ಇದೆ, ಅದು ಕೂಡ ಏನು ಒಣ ಪ್ರದೇಶಗಳಿಗೆ ಹೆಚ್ಚು ಚೆನ್ನಾಗಿ ಬರ್ತಾ ಇದೆ. ಅದನ್ನ ನೀರನ್ನ ಕರೆಕ್ಟಾಗಿ ನಿಯಂತ್ರಿಸ್ಕೊಂಡ್ರೆ ಖಂಡಿತ ಒಳ್ಳೆ ಬೆಳೆಗಳಿದ್ದಾವೆ. ಹಾಗಾಗಿ ಬಹುವಾರ್ಷಿಕ ಬೆಳೆಗಳು, ವಾರ್ಷಿಕ ಬೆಳೆಗಳು, ಮತ್ತೆ ಏನು ಸ್ಮಾಲ್ ಡ್ಯೂರೇಷನ್ ಅಥವಾ ಕಡಿಮೆ ಅವಧಿ ಬೆಳೆಗಳನ್ನ ನಾವು ಇದೆ ಅದನ್ನ ಬಳಸ್ಕೊಂಡ್ರೆ ಖಂಡಿತ ನಾವು ಹವಾಮಾನ ಚಿತ್ರರಾಗಿರ್ಬೋದು, ರೈತರು ಎದೆಗೊಂದಬೇಕಾಗಿಲ್ಲ. ಅಂತಿಮವಾಗಿ ನಮ್ಮ ಭಾಗದ ಕೃಷಿಕರಿಗೆ ತಾವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈ ಒಂದು ಸಂದಿಗ್ಧದ ದಿವಸಗಳಲ್ಲಿ ಹೇಗಿರ್ಬೇಕು, ಏನ್ ಮಾಡಬೇಕು, ಮತ್ತೇನನ್ನ ಮಾಡಬಾರ್ದು? ಮೊದಲನೇದಾಗಿ ನೀರು, ಮಳೆ ಎಷ್ಟು ನೀರು ಬೀಳುತ್ತೋ ನಿಮ್ ಜಮೀನಿಗೆ ಅದನ್ನ ಉಳಿಸ್ಕೊಳ್ಳಿ. ಎರಡನೇದಾಗಿ ನಿಮ್ಮ ಮಣ್ಣು ಆದಷ್ಟು ಸಂರಕ್ಷಣೆ ಮಾಡ್ಕೊಳ್ಳಿ. ಕಳೆನಾಶಕಗಳನ್ನ ಬಹಳ ಕೇರ್ಫುಲ್ ಆಗಿ ಉಪಯೋಗಿಸ್ಕೊಳ್ಳಿ. ರಾಸಾಯನಿಕಗಳನ್ನು ಅಷ್ಟೇ, ನೀವೆಷ್ಟು ವೈಜ್ಞಾನಿಕವಾಗಿ ಉಪಯೋಗಿಸ್ತಾರ ಅಷ್ಟು ಒಳ್ಳೇದು. ಮೂರನೇದಾಗಿ ಪಶು ಸಂಪತ್ತು ಇಟ್ಕೊಳ್ಳಿ. ಪಶು ಸಂಪತ್ತನ್ನು ಉಪಯೋಗಿಸ್ಕೊಂಡು ನಿಮ್ಮದೇ ಆದ ಸಾವಯವ ಗೊಬ್ಬರಗಳನ್ನ ನೀವು ಮಾಡ್ಕೊಳ್ಳಿ. ಮತ್ತೆ ಸುತ್ತಲೂ ಕೂಡ ಈಗ ಹಸಿರೆಲೆ ಗೊಬ್ಬರದ ಮರಗಳನ್ನ ಹಾಕೊಳ್ಳಿ. ಮತ್ತೆ ಯಾವಾಗ ಬಿಡುವು ಸಿಗುತ್ತೋ ಆವಾಗ, ಈಗ ಬೇಸಿಗೆನಲ್ಲಿ ಹಸಿರೆಲೆ ಗೊಬ್ಬರದ ಬೆಳೆ ಬೆಳ್ಕೋಬಹುದು. ಈಗ ಡೈ ಅಂಚ ಅಂತ ಇದೆ, ಸೆಣಬು ಆ ಥರದನ್ನ ಬೆಳ್ಕೊಂಡು ಅದನ್ನ ಮಣ್ಣಿಗೆ ಮಿಶ್ರಣ ಮಾಡ್ಕೊಂಡು ಅದು ಒಳ್ಳೇದು. ನಾಲ್ಕನೇದಾಗಿ ಒಂದೇ ಬೆಳೆ ಮೇಲೆ ನಂಬಿಕೆ ಇಟ್ಕೋಬೇಡಿ, ಅಂತರ ಬೆಳೆಗಳನ್ನು ಇಟ್ಕೊಳ್ಳಿ ಅಥವಾ ಬೆಳೆ ಪರಿವರ್ತನೆ ಮಾಡಿ. ನಿಮಗೆ ಮೂರು ಕಾಲಗಳಿದೆ, ಮಳೆಗಾಲ, ಚಳಿಗಾಲ ಮತ್ತು ಬೇಸಿಗೆ ಕಾಲ. ಆ ಮೂರು ಕಾಲಕ್ಕೆ ಆಗುವಂಥ ಬೆಳೆಗಳಿದ್ದಾವೆ. ಅತಿ ಕಡಿಮೆ ನೀರಿನಲ್ಲಿ ಸಮ್ಮರ್ನಲ್ಲೂ ಕೂಡ ಬೆಳೆ ಬೆಳ್ಕೋಬೋದು ಅಂತಹ ಬೆಳೆಗಳು ಇದ್ದಾವೆ. ಸೊ ದಯವಿಟ್ಟು ರೈತರು ಈ ಎಲ್ಲ ಅವಕಾಶಗಳನ್ನು ವೈಜ್ಞಾನಿಕವಾಗಿ ಬಳಸ್ಕೊಳ್ಳಿ. ಒಳ್ಳೇದಾಗೇ ಆಗುತ್ತೆ. ಹೀಗೆ ಒಂದು ಏನು ಸಾಮಾನ್ಯವಾದಂತಹ ಸಮಸ್ಯೆಗಳು ಕೃಷಿಯಲ್ಲಿದ್ದಾವೋ ಅವುಗಳಿಗೆ ಅದ್ಭುತವಾದಂತಹ ಪರಿಹಾರಗಳು ಇನ್ನೂ ಸಾಕಷ್ಟು ಇರುತ್ತೆ. ಅವುಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ, ನಿಮ್ಮ ಸಲಹೆ ಸಹಕಾರ ನಮ್ಮ ಕೃಷಿಕರಿಗೆ ಬೇಕು ಅಂತ ಹೇಳಿದರೆ ತಮ್ಮನ್ನು ಅವರು ಹೇಗೆ ಸಂಪರ್ಕ ಮಾಡಬಹುದು? ನಾನು ಚಂದ್ರೇಗೌಡ ಅಂತ, ನನ್ನ ದೂರವಾಣಿ ಸಂಖ್ಯೆ 9482153217. ಇದಕ್ಕೆ ಸಂಪರ್ಕಿಸ್ಬೋದು. ಬಟ್ ಇದಕ್ಕಿಂತ ಮಿಗಿಲಾಗಿ ನಾನು ಕೇಳ್ಕೊಳ್ಳೋದು ಎಲ್ಲ ರೈತ ಬಾಂಧವರಿಗೆ, ಪ್ರತಿಯೊಂದು ಜಿಲ್ಲೆಯಲ್ಲೂ ಕೃಷಿ ವಿಜ್ಞಾನ ಕೇಂದ್ರಗಳಿದೆ, ಅಲ್ಲಿ ಪ್ರತಿಯೊಂದು ವಿಷಯಗಳ ಮೇಲೆ ಪರಿಣಿತ ತಜ್ಞರು ಇರ್ತಾರೆ, ಅವ್ರನ್ನ ಕೂಡ ಭೇಟಿ ಆಗ್ಬೋದು. ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿ ಒಂದೊಂದು ಕೃಷಿ ವಿಜ್ಞಾನ ಕೇಂದ್ರ ಕಡ್ಡಾಯವಾಗಿದೆ, ಅಲ್ಲಿ ಭೇಟಿ ಆಗ್ಬೋದು. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಇನ್ನೊಮ್ಮೆ ಹೇಳಿ ಸರ್. 9482153217. ಒಳ್ಳೆಯದು ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿನ ಸಾಮಾನ್ಯ ಸಮಸ್ಯೆಗಳು ಮತ್ತು ಅದ್ಭುತ ಪರಿಹಾರಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಉಪಯುಕ್ತವಾದಂತಹ ಸಲಹೆಗಳನ್ನು ಕೊಟ್ರಿ. ತಮ್ಮ ಅನುಭವದಲ್ಲಿ ಯಾರೆಲ್ಲ ವಿಭಿನ್ನವಾದಂತಹ ರೈತರನ್ನ, ತಾವು ಅಪರೂಪದ ರೈತರನ್ನ ಭೇಟಿಯಾಗಿದ್ದೀರೋ ಅವರ ಅನುಭವಗಳು ಹೇಗಿದ್ದಾವೆ, ಅವರ ಒಂದು ಚಟುವಟಿಕೆ ಹೇಗಿದೆ, ಕಾರ್ಯವಿಧಾನ ಹೇಗಿದೆ, ಅವುಗಳನ್ನು ಉದಾಹರಿಸ್ತಾ ತಾವು ಬಹಳ ಸೊಗಸಾಗಿ ಇದುವರೆಗೆ ನಮ್ಮೆಲ್ಲ ಕೇಳುಗರೊಂದಿಗೆ ಮಾತನಾಡಿದ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿಯ ಸಾಮಾನ್ಯ ಸಮಸ್ಯೆಗಳು ಮತ್ತು ಅದ್ಭುತ ಪರಿಹಾರಗಳು ಈ ಕುರಿತಂತೆ ಬೆಂಗಳೂರಿನ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಪ್ರಧಾನ ವಿಜ್ಞಾನಿಗಳಾದ ಡಾ ಎಂಜೆ ಚಂದ್ರೇಗೌಡ ಅವರೊಂದಿಗಿನ ಮಾತುಕತೆಯ ಅಂತಿಮ ಭಾಗವನ್ನ ಕೇಳಿದಿರಿ. ಇವರೊಂದಿಗೆ ಮಾತುಕತೆಯಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಹ್ಯುಂಡೈ 5.98 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನ ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನ ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. ರೈತ ಬಾಂಧವರೇ, ಕಾಫಿ, ಅಡಿಕೆ, ಮಾವು, ದಾಳಿಂಬೆ, ದ್ರಾಕ್ಷಿ ಬೆಳೆಗಳಲ್ಲಿ 2 ತಿಂಗಳಿಗೊಮ್ಮೆ ನ್ಯಾನೋ ಯೂರಿಯಾ, ನ್ಯಾನೋ ಡಿಎಪಿ ಸಿಂಪಡಿಸಬೇಕು. ಹೂ ಬಿಡುವ ಮುನ್ನ ಮತ್ತು ಕಾಯಿ ಕಟ್ಟಿದ ನಂತರ ತಪ್ಪದೆ ನ್ಯಾನೋ ಡಿಎಪಿ ಸಿಂಪಡಿಸಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದ್ರ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಎಲ್ಐಸಿಯ ಜೀವನ ಉತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನ ಉತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಈಗ ಕೇಳಿ ಒಂದು ಜನಪದ ಗೀತೆ. ಹಾಡಿದ್ದಾರೆ ಕವಿರಾಜ್. ಹೂವಿನ ಸಿರಿ ತೆಕ್ಕಿ ತುಂಬಾ ನೆರಗಿ ಬಿಚ್ಚಿ ಹರಿವ್ಯಾಳ ಭೂಮ್ಯಾಗ. ಹತ್ತು ಹೂವಿನ ಸಿರಿ ತೆಕ್ಕಿ ತುಂಬಾ ನೆರಗಿ ಬಿಚ್ಚಿ ಹರಿವ್ಯಾಳ ಭೂಮ್ಯಾಗ. ಬಿಚ್ಚಿ ಹರಿವ್ಯಾಳ ಭೂಮ್ಯಾಗ ಆ ತಾಯಿ ಮಕ್ಕಳೇರ್ಯಾಳ ಕಣದಾಗ. ಬಿಚ್ಚಿ ಹರಿವ್ಯಾಳ ಭೂಮ್ಯಾಗ ಆ ತಾಯಿ ಮಕ್ಕಳೇರ್ಯಾಳ ಕಣದಾಗ. Thank you.